पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯ ರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯ ರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯ ರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯ ರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹೇಗಿದ್ದಾರೆ ನಿಮ್ಮ ಅತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈ ಹುಷಾರಾಗ್ತಾ ಇದಾರೆ ಕಣೆ. ಡಾಕ್ಟರ್ ದೇವರ್ ಹಾಗ್ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್, ಯಾಕೆ ಹೇಳ್ದೆ, ನಮ್ಮ ಅತ್ತೆನ ಚೆಕಪ್ ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡ್, BPL, APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ವಿಧಾನಗಳ ಮೂಲಕ ವಿವಿಧ ಬೆಳೆಗಳಲ್ಲಿ ಕೀಟಗಳ ಹತೋಟಿ, ಈ ಕುರಿತಂತೆ ಹಾಸನದ ನಿವೃತ್ತ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಎಂ ಮಂಜುನಾಥ್ ಅವರೊಂದಿಗಿನ ಸಂವಾದದ ಮೊದಲ ಭಾಗವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ವಿಧಾನದ ಮೂಲಕ ವಿವಿಧ ಬೆಳೆಗಳಲ್ಲಿ ಕೀಟಗಳ ಹತೋಟಿ, ಈ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮ ಕೃಷಿಕರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿರತಕ್ಕಂಥದ್ದು ರೋಗ ಮತ್ತೆ ಕೀಟಗಳ ಹಾವಳಿ. ಇವತ್ತು ನಾವು ಯಾವ ಬೆಳೆಯನ್ನೇ ಬೆಳೆದರೂ ಕೂಡ ಎಲ್ಲಾ ಬೆಳೆಗಳನ್ನು ಕೂಡ ಬೇರೆ ಬೇರೆ ತರಹದ ರೋಗಗಳು ಮತ್ತೆ ಕೀಟಗಳು ಬಾಧಿಸ್ತಾ ಇದ್ದಾವೆ. ಇದನ್ನ ನಿಯಂತ್ರಣ ಮಾಡುವ ಸಲುವಾಗಿ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನ ಮತ್ತೆ ವಿಷಗಳನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಕಳೆದ ಒಂದು 25-30 ವರ್ಷಗಳಲ್ಲಿ ನಾವು ವ್ಯಾಪಕವಾಗಿ ಈ ಒಂದು ರಾಸಾಯನಿಕಗಳನ್ನ ಮತ್ತೆ ಕೀಟನಾಶಕಗಳನ್ನ ವಿಷದ ರೂಪದಲ್ಲಿ ಬಳಕೆ ಮಾಡಿದ ಪರಿಣಾಮ ಅದು ಇವತ್ತು ಮಾನವನ ಅಸ್ತಿತ್ವಕ್ಕೂ ಕೂಡ ಒಂದಷ್ಟು ಕುತ್ತನ್ನ ತರ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಇವತ್ತು ನಾವು ಬೆಳೆಯನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಸಿಂಪಡಣೆ ಮಾಡಿದಂತಹ ಕೀಟನಾಶಕ ಅಥವಾ ವಿಷ ಏನಿದೆಯೋ ಅದು ನೀರಿನಲ್ಲಿ, ಮಣ್ಣಿನಲ್ಲಿ ಮತ್ತೆ ನಮ್ಮ ಆಹಾರದಲ್ಲಿಯೂ ಕೂಡ ಬೆರೆತು ಇವತ್ತು ನಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಪರಿಸರವನ್ನ, ನಮ್ಮ ವಾತಾವರಣವನ್ನು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲುಷಿತಗೊಳಿಸ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿವಸಗಳಲ್ಲಿ ಇಡೀ ಪರಿಸರ ಹಾಳಾಗುವಂತಹ ಸಾಧ್ಯತೆ ಇದೆ. ಈ ಪರಿಸರದಲ್ಲಿ ಜೀವನವನ್ನ ಮಾಡ್ತಾ ಇರತಕ್ಕಂತಹ ಎಲ್ಲ ಜೀವಿಗಳ ಅಸ್ತಿತ್ವಕ್ಕೂ ಕೂಡ ಕುತ್ತನ್ನ ಉಂಟು ಮಾಡತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಅನೇಕ ಸಂಶೋಧಕರು ಮತ್ತೆ ವಿಜ್ಞಾನಿಗಳು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇದು ನಾವು ಜಾಗೃತರಾಗಲಿಕ್ಕೆ, ನಮ್ಮ ತಪ್ಪುಗಳನ್ನ ನಾವು ಸರಿಪಡಿಸಿಕೊಳ್ಳಲಿಕ್ಕೆ ಒಂದು ಬಹಳ ಮುಖ್ಯವಾದಂತಹ ಸಮಯ. ಈ ಸಮಯದಲ್ಲಿ ನಾವು ಜಾಗೃತರಾಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಎದುರಾಗ್ತಕ್ಕಂತಹ ಆಪತ್ತನ್ನ ಯಾರು ಕೂಡ ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಪರಿಸರ ಪ್ರಿಯ ವಿಧಾನದ ಮೂಲಕ ನಾವು ವಿವಿಧ ಬೆಳೆಗಳನ್ನ ಬಾಧಿಸ್ತಾ ಇರತಕ್ಕಂತಹ ಕೀಟಗಳನ್ನ ಹತೋಟಿಯನ್ನ ಮಾಡಿದ್ದೇ ಆದಲ್ಲಿ ನಮ್ಮ ಪರಿಸರಕ್ಕೆ ಯಾವುದೇ ತರಹದ ತೊಂದರೆ ಉಂಟಾಗುವುದಿಲ್ಲ, ನಮ್ಮ ಆರೋಗ್ಯವೂ ಕೂಡ ಬಹಳ ಚೆನ್ನಾಗಿ ಇರುತ್ತೆ. ಈ ನಿಟ್ಟಿನಲ್ಲಿ ಹೇಗೆ ಪರಿಸರ ಪ್ರಿಯ ವಿಧಾನದ ಮೂಲಕ ನಾವು ಕೀಟಗಳ ಹಾವಳಿಯನ್ನ ತಡೆಗಟ್ಟತಕ್ಕಂಥದ್ದು, ಯಾವ್ಯಾವ ಕೀಟಗಳನ್ನ ಈ ವಿಧಾನದ ಮೂಲಕ ನಾವು ತಡೆಯಬಹುದು, ಈ ವಿಧಾನದ ಮೂಲಕ ಯಾವ್ಯಾವ ಬೆಳೆಯನ್ನ ನಾವು ಬಹಳ ಚೆನ್ನಾಗಿ ರಕ್ಷಣೆಯನ್ನ ಮಾಡಿಕೊಳ್ಳಬಹುದು, ಇದಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದಲ್ಲಿ ಇರುವಂತಹ ನಿವೃತ್ತ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಎಂ ಮಂಜುನಾಥ್ ಅವರು. ಮಂಜುನಾಥ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಈ ಪರಿಸರ ಪ್ರಿಯ ವಿಧಾನದ ಮೂಲಕ ನಾವು ಒಂದಷ್ಟು ಕೀಟಗಳನ್ನ ಹತೋಟಿಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಕಂಡುಕೊಂಡಿದ್ದೇವೆ. ಏನು ಇದರ ಮಹತ್ವ? ನನಗೆ ಅನಿಸಿಕೆ ಹಿಂಗೆ, ಒಂದ್ ಕಡೆ ಆಧ್ಯಾತ್ಮದ ರೀತಿಯಲ್ಲಿ ಮಾತಾಡೋದಾದ್ರೆ, ಯಾವುದೇ ಒಂದು ಅಧರ್ಮ ತಲೆ ಎತ್ತಿ ನಿಂತಾಗ ಅಧರ್ಮವನ್ನು ಒಡೆದೋಡಿಸ್ಲಿಕ್ಕೆ ಒಂದು ಧರ್ಮದ ರಕ್ಷಣೆ ಬಂದೇ ಬರುತ್ತೆ. ಅದೇ ರೀತಿ ನೋಡಿದಾಗ ನಿಸರ್ಗದಲ್ಲಿ ಹಾವುಗಳು ಹೆಚ್ಚಾಗಿದೆ ಅಂದಾಗ ಮುಂಗಿಸಿ ಬರುತ್ತೆ. ಅದೇ ರೀತಿ ಆನೆ ಅಂತ ಬಲಿಷ್ಠವಾದಂತ ಪ್ರಾಣಿ ಆದ್ರೂ ಕೂಡ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸಿಂಹಗಳು ಬರ್ತವೆ. ರಾಮ ರಾವಣನ ಕೊಂದಾಗೆ, ಕೃಷ್ಣ ಕಂಸನನ್ನು ಕೊಂದಾಗೆ, ಎಲ್ಲಾ ಜೀವಿಗಳು ಕೂಡ ತಂದೇ ಆದಂತ ನೈಸರ್ಗಿಕ ಶತ್ರುಗಳಿವೆ. ಅದೇ ರೀತಿ ಕೀಟಗಳು ಕೂಡ ಹೊರತಾಗಿಲ್ಲ. ಈಗ ನಮಗೆ 1960 ಈಚೆಗೆ ನಮಗೆ ಕೀಟಗಳ ಸಮಸ್ಯೆ ಹೆಚ್ಚಾಗಿ ತಲೆದೋರ್ತು. ಯಾಕಂತಂದ್ರೆ ಆಹಾರ ಉತ್ಪಾದನೆ ಜಾಸ್ತಿ ಮಾಡ್ತಕ್ಕಂಥ ಒಂದು ಸಂದರ್ಭ ನಮಗೆ ಬಂದಿತ್ತು. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಏನಾಯ್ತು, ಹೆಚ್ಚಾಗಿ ಗೊಬ್ಬರಗಳು, ಹೆಚ್ಚಾಗಿ ಕೀಟನಾಶಕಗಳು, ರೋಗನಾಶಕಗಳನ್ನು ಹಾಕಬಾರದನ್ನೆಲ್ಲ ಹಾಕಿ ಇಳುವರಿ ಹೆಚ್ಚಾಯ್ತು. ಅದರಿಂದ ಯಾವುದೇ ಒಂದು ಅನುಮಾನ ಇಲ್ಲ. ಆದ್ರೆ ಹಾಕದಂತ ವಸ್ತುಗಳು ಹೆಚ್ಚಾಗಿ ಆಗ್ತಕ್ಕಂಥ ವಿವೇಚನಾ ರಹಿತ ರೀತಿಯಲ್ಲಿ ಆಗ್ತಂತ ವಸ್ತುಗಳಿಂದ ಅನೇಕ ಸಮಸ್ಯೆಗಳು ಬಂದವು. ನೆಲ, ಜಲ ಪ್ರಾಣಿ ಪಕ್ಷಿ ಎಲ್ಲ ಜೀವ ಜಾನುವಾರುಗಳಿಗೆ ತುಂಬ ಸಮಸ್ಯೆ ಉಂಟಾಯ್ತು. ಒಂದೇ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಶೇಷಾಂಶ ವಸ್ತುಗಳು ನೀರಿನಲ್ಲಿದ್ದಾಗ ನೀರು ಕಲುಷಿತ ಇದೆ, ಕುಡಿದ್ರೆ ಮನುಷ್ಯನಿಗೆ ಅನೇಕ ಕಾಯಿಲೆಗಳು ಬರ್ತಕ್ಕಂಥದ್ದು, ದನಗಳಿಗೆ ಕಾಯಿಲೆ ಬರ್ತಕ್ಕಂಥದ್ದು. ಇನ್ನು ಎದೆ ಹಾಲಿನಲ್ಲಿ, ತಾಯಿ ಎದೆ ಹಾಲಿನಲ್ಲಿ DDT ಅಂಶ ಇವತ್ತಿಗೂ ಕೂಡ ಕಾಣ್ತಾ ಇದೆ ಅಂತಂದ್ರೆ, ನಾವು ಯೋಚನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಏನಂತಂದ್ರೆ, ಈ ಕೀಟನಾಶಕಗಳ ಬಳಕೆಯನ್ನು ಆದಷ್ಟು ನಾವು ನಿಯಂತ್ರಣಗೊಳಿಸಬೇಕು, ಕಡಿಮೆ ಮಾಡಬೇಕು ಅಂತಂದೇಳಿ. ಅದಕ್ಕಾಗಿ ಈಗ ಕೀಟ ಹತೋಟಿಯನ್ನ ನೈಸರ್ಗಿಕ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದನ್ನ ಎಲ್ಲಾ ಆಲೋಚನೆ ವಿಜ್ಞಾನಿಗಳಲ್ಲಿ ಚಿಂತಕರಲ್ಲಿ ಮೂಡ್ತಾ ಇದೆ. ಒಂದು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಕೀಟ ಪ್ರಪಂಚದಲ್ಲಿ 1960 ಮುಂಚೆ 50% ಜಾತಿಯ ಕೀಟಗಳು ಬೆಳೆಯ ಮೇಲೆ ಬರ್ತಕ್ಕಂಥ ಕೀಟಗಳನ್ನ ಅವಲಂಬಿಸಿದ್ದು. ಇದರಿಂದ ಬೆಳೆ ಪೀಡಿಗಳು ತಂತಾನೇ ನಿಯಂತ್ರಣಕ್ಕೊಳಪಟ್ಟು ನಮಗೆ ರೈತನಿಗೆ ಅಷ್ಟೇನು ಖರ್ಚು ಬರ್ತಿರಲಿಲ್ಲ ಕೀಟನಾಶಕಗಳ ಖರ್ಚು. ಆದರೆ 1960 ಈಚೆಗೆ ಹಸಿರು ಕ್ರಾಂತಿ ಏನು ಶುರುವಾಯಿತು, ಅವಾಗಿಂದ ಅದರ ಪ್ರಭಾವ ಅಥವಾ ಅದರ ಪರಿಸ್ಥಿತಿ ಏನು ಉಂಟಾಯ್ತು, ಅದರಿಂದಾಗಿ ನಿಸರ್ಗದಲ್ಲಿ ಸಮತೋಲನ ಎಲ್ಲ ಕಡಿಮೆ ಆಯಿತು, ಅಲ್ಲಲ್ಲಿ ಕಲ್ಲಲು ಆಯಿತು, ಪೀಡೆ ಅಲ್ಲದಕ್ಕಂಥ ಕೀಟಗಳು ಕೂಡ ಪೀಡೆಗಳಾಗಿ ಪರಿಣಮಿಸಿ ಬಹಳಷ್ಟು ಖರ್ಚಿಗೆ ದಾರಿ ಆಯಿತು. ಅದೇ ರೀತಿ ಇನ್ನು ಅನೇಕ ಸಮಸ್ಯೆಗಳು ಕೂಡ ನಮ್ಮಲ್ಲಿ ಆ ಒಂದು 60 ಈಚೆಗೆ ಉಂಟಾಗಿದೆ, ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಈ ಪರಿಸರ ಪ್ರಿಯ ವಿಧಾನದ ಮೂಲಕ ಅಥವಾ ಜೈವಿಕ ಕೀಟ ನಿಯಂತ್ರಣ ಅಂತ ಅಂದ್ರೆ ಅಥವಾ ಹತೋಟಿ ಅಂತ ಅಂದ್ರೆ ಏನು, ಇದನ್ನ ಯಾವ ರೀತಿ ಮಾಡಬಹುದು, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ, ಈ ಬೆಳೆ ಕೀಟ ಅಥವಾ ಬೆಳೆ ಪೀಡೆ ಅಂತ ಹೆಂಗ್ ಕರಿತೀವಿ, ರೋಗ ಆಗಿರ್ಬೋದು ಅಥವಾ ಕೀಟಗಳಾಗಿರ್ಬೋದು ಬೇರೆ ಯಾವ್ದೇ ಇರ್ಬೋದು, ಅವುಗಳಿಗೆ ಸ್ವಾಭಾವಿಕ ಶತ್ರುಗಳು ಇರ್ತವೆ. ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಪರೋಪ ಜೀವಿಗಳು ಅಂತ ಕರಿತೇವೆ, ಪರಭಕ್ಷಕಗಳು ಅಂತ ಕರಿತೇವೆ, ರೋಗಾಣುಗಳು ಅಂತ ಕರಿತೀವಿ. ಇವನ್ನೆಲ್ಲ ಬಳಸಿ ಬೆಳೆ ಕೀಟಗಳನ್ನ ಏನ್ ನಿರ್ವಹಣೆ ಮಾಡಿದ್ವಿ, ಅದಕ್ಕೆ ನಾವು ಜೈವಿಕ ಕೀಟ ಹತೋಟಿ ಅಂತ ಕರಿತೇವೆ. ಜಗತ್ತಿನಲ್ಲಿ ಇದುವರೆಗೆ 750 ಕೀಟಗಳಿಗೆ ಜೈವಿಕ ಹತೋಟಿ ನಮಗೆ ಕಂಡು ಬಂದಿದೆ. ಅದರಲ್ಲಿ 200-250 ಏನು ಕೀಟಗಳಿದಾವೆ ಅವನ್ನ ಸಮರ್ಪಕವಾಗಿ ಹತೋಟಿ ಮಾಡಲಿಕ್ಕೆ ಉಪಯೋಗ ಆಗಿದೆ. ಈಗಾಗಲೇ ಹೇಳಿದಾಗೆ ಪರೋಪಜೀವಿ, ಪರಭಕ್ಷಕಗಳು, ರೋಗಕಾರಕಗಳು ಇವೆಲ್ಲಗಳಿಂದ ಕೀಟಗಳನ್ನ ಹತೋಟಿ ಮಾಡತಕ್ಕಂತ ಒಂದು ಸಂದರ್ಭ ಅದಕ್ಕೆ ಬಂದಿತ್ತು. ಪರೋಪಜೀವಿಗಳ ಬಗ್ಗೆ ಹೇಳೋದಾದ್ರೆ, ಇವುಗಳು ಸಾಮಾನ್ಯವಾಗಿ ನೋಡ್ಲಿಕ್ಕೆ ತುಂಬಾ ಚಿಕ್ಕ ಇರ್ತವೆ. ನಂತರ ಪ್ರೌಢ ಕೀಟಗಳು ಏನಾಗ್ತದೆ, ಒಂದು ಆಸರೆ ಕೀಟದ ಮೇಲೆ ಮೊಟ್ಟೆ ಇಡ್ತಕ್ಕಂಥದ್ದು, ಮರಿ ಇರ್ಬೋದು, ಮೊಟ್ಟೆ ಇರ್ಬೋದು ಅಥವಾ ಕೋಶ ಇರ್ಬೋದು, ಮೊಟ್ಟೆಗಳು ಇಟ್ಬಿಟ್ಟು ನಂತರ ಅವು ಮರಿಗಳಾಗಿ ಒಳಗೆ ಬಂದ ನಂತರದಲ್ಲಿ ಆ ಕೀಟಗಳನ್ನು ಆಶ್ರಯಿಸಿ ಈ ಕೀಟಗಳನ್ನ ನಿರ್ವಹಣೆ ಮಾಡ್ತವೆ. ಕೀಟಗಳು ಸಿಗದೇ ಇದ್ದಾಗ, ಬೆಳೆ ಕೀಟಗಳು ಸಿಗದೇ ಇದ್ದಾಗ ಸಸ್ಯಗಳ ಮಕರಂದ ಅಥವಾ ಪರಾಗವನ್ನು ಕೂಡ ಅವಲಂಬಿಸಿ ಅವು ವೃದ್ಧಿ ಹೊಂದಿವೆ. ಅದರಿಂದಾಗಿ ಇವುಗಳು ಬಹಳ ಉಪಯುಕ್ತ ಅಂತಂದೇಳಿ ಕಂಡು ಬಂದಿದೆ. ಇನ್ನು ಪರಭಕ್ಷಕಗಳು, ಇವು ಕೂಡ ಒಂದು ನೈಸರ್ಗಿಕ ಕೀಟಗಳು. ಇವು ಆಶ್ರಯ ಕೀಟಕ್ಕೆ ತಂದ್ರೇನು ಅದ್ರ ಬಲಿ ಕೀಟ ಅಂತ ಹೇಳ್ತೀವಿ, ಆಶ್ರಯ ಕೀಟಕ್ಕಿಂತ ಬಹಳ ದೊಡ್ಡದು. ಅನೇಕ ಕೀಟಗಳನ್ನು ಒಂದೇ ಸಾರಿ ಹಿಡಿದು ತಿಂತಕ್ಕಂಥ ಶಕ್ತಿ ಇರ್ಬೋದು ಅಥವಾ ರಕ್ತವನ್ನು ಹೀರಿ ಕೊಲ್ತಕ್ಕಂಥ ಶಕ್ತಿ ಕೂಡ ಇವಕ್ಕಿದೆ. ಇವು ಕೂಡ ಸಾಮಾನ್ಯವಾಗಿ ಸ್ಪೆಸಿಫಿಕ್ ಅಂತಾರೆ, ಪ್ರೌಢ ಕೀಟ ಮರಿ ಕೀಟಗಳು ಸ್ಪೆಸಿಫಿಕ್ ಗ್ರೂಪ್ಗೆ ಅವು ಅಟ್ಯಾಕ್ ಮಾಡಿ ಅವನ್ನ ನಿಯಂತ್ರಿಸ್ತಕ್ಕಂಥದ್ದು. ಅದೇ ರೀತಿ ಕೆಲವೊಂದು ಕೀಟಗಳು ಬೇರೆ ಬೇರೆ ಕೀಟಗಳನ್ನು ಕೂಡ ಅವಲಂಬಿಸಿ ಅವನ್ನ ತಿಂದು ಅವುಗಳ ಜೀವನ ಚಕ್ರವನ್ನು ಮುಗಿಸ್ತಕ್ಕಂಥದ್ದು. ಇನ್ನು ರೋಗಗಳ ಬಗ್ಗೆ ಹೇಳ್ತಾ ಇದ್ದೆ, ರೋಗಗಳಲ್ಲಿ ನಮಗೆ ಅನೇಕ ರೀತಿಯ ರೋಗ ಕಾರಕಗಳಿವೆ. ಬ್ಯಾಕ್ಟೀರಿಯಾ ಅಂತಾರೆ, ದಂಡಾಣು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಶಿಲೀಂಧ್ರಗಳು, ನಂಜು ರೋಗಗಳು, ಇವೆಲ್ಲವನ್ನು ಕೂಡ ಬೆಳೆ ಕೀಟಗಳಿಗೆ ರೋಗವನ್ನು ಉಂಟು ಮಾಡಿ ಅವನ್ನ ನಿಯಂತ್ರಣದಲ್ಲಿ ಇಡ್ತಕ್ಕಂಥ ಕಾರ್ಯಕ್ಷಮತೆಯನ್ನು ಹೊಂದಿದ್ದಾವೆ. ಇವನ್ನ ಏನ್ ಮಾಡಿದ್ದಾರೆ ವಿಜ್ಞಾನಿಗಳು ಅಂತಂದ್ರೆ, ಇಂಥವನ್ನೆಲ್ಲ ಪ್ರಯೋಗಾಲಯದಲ್ಲಿ ತಂದುಬಿಟ್ಟು ಅಧಿಕವಾಗಿ ಅಭಿವೃದ್ಧಿಪಡಿಸಿ ಮತ್ತೆ ಕೀಟ ಒತ್ತಡಿಗೆ ಕ್ಷೇತ್ರದಲ್ಲಿ ಬಳಸ್ತಾರೆ. ಇನ್ನು ದಂಡಾಣು ಬ್ಯಾಕ್ಟೀರಿಯಾ ಅಂತಂದೇಳಿ ಹೇಳಿದೆ, ಬ್ಯಾಸಿಲಸ್ ಥಿರಿಂಜಿನಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಬ್ಯಾಸಿಲಸ್ ಪ್ಯಾಪಿಲಿಯಾ ಅಂತಕ್ಕಂಥ ಇನ್ನೊಂದು ಕೀಟನಾಶಕ, ಈ ಪತಂಗ ಜಾತಿಯ ಹುಳುಗಳಿಗೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಇವನ್ನ ಮಾರ್ಕೆಟ್ಗೆ ಕೂಡ ಬಿಡುಗಡೆ ಮಾಡಿದ್ದಾರೆ, ಡೈಪೆಲ್ ಮತ್ತು ತುರಿಸಡೆ ಅಂತಕ್ಕಂಥ ಹೆಸರಿನಿಂದ. ರೈತರನ್ನ ಕೊಂಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ನಮಗೆ ಪತಂಗ ಜಾತಿ ಮರಿ ಹುಳುಗಳಿಂದ ತೊಂದರೆ ಆಗ್ತಾ ಇದೆ ಅಲ್ಲಿ ಬಳಕೆ ಮಾಡಲಿಕ್ಕೆ ಶಕ್ಯ ಇದೆ. ಅದೇ ರೀತಿ ಶಿಲೀಂಧ್ರ ಫಂಗೈ ಅಂತ ಕರೀತಾರೆ. ನಿಸರ್ಗದಲ್ಲಿ ಸಾಮಾನ್ಯವಾಗಿ ಈ ಕೀಟಗಳ ಸಂಖ್ಯೆ ಮಿತಿಮೀರಿದಾಗ ಶಿಲೀಂಧ್ರಗಳು ಅಟ್ಮಾಸ್ಫಿಯರಿಕ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ ಅಂದ್ರೆ ಮಾಯಿಶ್ಚರ್ ಶೀತಾಂಶ ಹೆಚ್ಚಾದಾಗ ಇವು ತಂತಾನೇ ಅಭಿವೃದ್ಧಿ ಹೊಂದಿ ಕೀಟಗಳ ಸಂತತಿಯನ್ನು ಕೆಳಮಟ್ಟಕ್ಕೆ ತರ್ತವೆ. ಉದಾಹರಣೆ ಹೇಳಬೇಕಂತಂದ್ರೆ ಕಾಫಿ ಏಲಕ್ಕಿ ತೋಟಗಳಲ್ಲಿ ಕಂಬಳಿ ಹುಳುಗಳ ತೊಂದರೆ ಬಹಳ ಆಗ್ತದೆ. ಅಲ್ಲಿ ಜಾಸ್ತಿ ಆದಾಗ ಸುಣ್ಣಕಟ್ಟು ರೋಗಕ್ಕೆ ಬಲಿಯಾಗಿ ಅಂತ ಹುಳುಗಳು ಬೂದು ಬಣ್ಣಕ್ಕೆ ತಿರುಗಿ ಸತ್ತೋಗ್ತವೆ. ಅದೇ ರೀತಿ ಕಾಫಿ ಶಲ್ಕದ ಮೇಲೆ ಬರ್ತಕ್ಕಂಥ ಕೀಟ ಕಬಿಗೆ ಬರ್ತಕ್ಕಂಥ ಪೈರಿಲ್ಲ ಏರೋಪ್ಲೇನ್ ಕೀಟ ಅಂತ ಕರೀತಾರೆ ಅದನ್ನ. ಅದು ವರ್ಟಿಸಿಲಿಮ್ ಲ್ಯಾಕ್ಯಾನಿ ಅಂತಕ್ಕಂಥ ಒಂದು ಶಿಲೀಂಧ್ರ ಈ ಹುಳುಗಳು ಹೆಚ್ಚಾದಾಗ ಆಕ್ರಮಣ ಮಾಡಿ ಹತೋಟಿ ಮಾಡ್ತವೆ. ಅದೇ ರೀತಿ ಹಸಿರು ಶಿಲೀಂಧ್ರ ಮೆಟರೈಸಿಯಂ ಅನೈಸೋಪ್ಲಿಯೆ ಅಂತಕ್ಕಂಥ ಒಂದು ಶಿಲೀಂಧ್ರ ಅಡಿಕೆ ಕಬ್ಬು ಬೆಳೆಗಳಲ್ಲಿ ದುಂಬಿಗಳನ್ನ ನಾಶ ಮಾಡ್ತಕ್ಕಂಥದ್ದು ಕಂಡು ಬಂದಿದೆ. ಇನ್ನು ನಂಜು ವೈರಸ್ ರೋಗಗಳು ಅಂತ ಕರೀತಾರೆ. ಹೌದು, ಇವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಇತ್ತೀಚಿನ ದಿವಸಗಳಲ್ಲಿ ಪಡಿತಾ ಇದಾವೆ. ಯಾಕಂತಂದ್ರೆ ಈ ರೋಗಗಳು ಬೇರೆ ಯಾವುದೇ ಜೀವಿಗಳಿಗೆ ಪ್ರಾಣಿ ಇರ್ಬೋದು ಪಕ್ಷಿ ಅಥವಾ ಬೆಳೆ ಇರ್ಬೋದು ಅವನ್ನು ಬಾಧಿಸೋದಿಲ್ಲ. ಸುಮಾರು 450 ನಂಜು ರೋಗಗಳನ್ನ ರೋಗಗೊಂಡ ಕೀಟಗಳಿಂದ ಬೇರ್ಪಡಣೆ ಮಾಡಿ ಅವನ್ನ ಶುದ್ಧೀಕರಿಸಿದ್ದಾರೆ. 80% ಪತಂಗ ಮತ್ತೆ ಚಿಟ್ಟೆ ಮರಿಗಳಿಂದ ಈ ನಂಜು ರೋಗಗಳನ್ನ ಶುದ್ಧೀಕರಣ ಮಾಡಿದ್ದಾರೆ. ಇನ್ನು ಇದು ಹೇಗೆ ಗೊತ್ತಾಗುತ್ತೆ ಇದ್ರದ್ದು ನಂಜು ರೋಗ ಅಂತಕ್ಕಂಥದ್ದು ಅಂತ ಹೇಳೋದಾದ್ರೆ, ಇವು ಕೀಟಗಳು ಏನೀಗ ಬಾಧಿತಗೊಂಡಂತ ಕೀಟಗಳಿದಾವೆ ಅವುಗಳ ಬಾಯಿಯಿಂದ ಮತ್ತೆ ಗುದದಿಂದ ನಂಜಾಣುಗಳ ರಸ ಶವಿಸುತ್ತೆ ಪ್ರಾರಂಭದಲ್ಲಿ. ಕಡೆಗೆ ಅದು ಹಿಂಬದಿಯ ಕಾಲುಗಳನ್ನ ಒಂದು ಗಿಡದ ಎಲೆ ಅಥವಾ ಟೊಂಗೆಗೆ ಅಂಟಿಸಿಕೊಂಡು ತಲೆ ಕೆಳಗಾಗಿ ಜ್ಯೋತಿ ಬಿದ್ದು ಸಾಯ್ತವೆ. ರೈತರು ಇದನ್ನ ಕ್ಷೇತ್ರದಲ್ಲಿ ಗಮನಿಸಿ ಇದ್ದ ಹುಳುಗಳೆಲ್ಲ ಇತ್ತಂತ ತಂದು ಸ್ಕ್ವೀಸ್ ಮಾಡಿ ತಣ್ಣೀರಲ್ಲಿ ಹಾಕಿ ಒಂದು ವಾರ 15 ದಿವಸ ಬಿಟ್ಬಿಟ್ಟು ಅದನ್ನ ಬೆಳೆಗೆ ಸಿಂಪರಣೆ ಮಾಡೋದ್ರಿಂದ ಅವರು ಕೂಡ ಅವರ ಬೆಳೆ ಕೀಟಗಳನ್ನ ಅವರವರೇ ನಿಯಂತ್ರಣ ಮಾಡ್ತಕ್ಕಂತ ಅವಕಾಶ ಇದೆ. ಇನ್ನು ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ನಾವು ಲ್ಯಾಬೋರೇಟರಿನಲ್ಲಿ ಮೈಕ್ರೋಸ್ಕೋಪ್ ಕೆಳಗಡೆ ಹೇಗೆ ಅಟ್ಯಾಕ್ ಮಾಡ್ತವೆ ಹುಳುಗಳನ್ನ ಅನ್ನೋದಾದ್ರೆ, ಈ ವೈರಾಣು ಏನಿದಾವೆ ಕೀಟ ಶರೀರದ ಕೋಶಗಳು ನ್ಯೂಕ್ಲಿಯಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ, ಅದ ಬಿಂದುವನ್ನ ಆಕ್ರಮಣ ಮಾಡ್ತವೆ ಅಲ್ಲಿ ಬೆಳೀತವೆ, ಬೆಳೆದ್ಬಿಟ್ಟು ಕೀಟಗಳನ್ನ ಕೊಲ್ತಕ್ಕಂಥದ್ದು. ಒಂದು ವಿಶೇಷ ಅಂತಂದ್ರೆ ಈ ಒಂದು ಜಾತಿಯ ವೈರಾಣು ಒಂದೇ ಜಾತಿ ಕೀಟವನ್ನ ಮಾತ್ರ ಕೊಲ್ಲುತ್ತೆ, ಬೇರೆ ಯಾವುದೇ ಜಾತಿ ಕೀಟಗಳನ್ನ ಕೊಲ್ಲೋದಿಲ್ಲ. ಹಾಗಾಗಿ ಇದು ಎಲ್ಲಾ ದೃಷ್ಟಿಯಿಂದ ಸೇಫ್, ಬಹಳ ಸುರಕ್ಷಿತ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಜಂತುಹುಳುಗಳು ಕೂಡ ನಮಗೆ ಜೈವಿಕ ಹತೋಟಿಯನ್ನು ಕೊಡ್ತಕ್ಕಂಥದ್ದು. ದುಂಬಿ ಕೆಲವು ಮಿಡತೆಗಳು ಚಿಟ್ಟೆಗಳು ನಿಸರ್ಗದಲ್ಲಿ ಜಂತುಹುಳುಗಳಿಂದ ಬಾಧಿತಗೊಳ್ತವೆ. DD136 ಅಂತಕ್ಕಂಥ ಒಂದು ಕೀಟನಾಶಕ ಇದೆ, ಅದು ಜಂತುಹುಳು ಮತ್ತು ಬ್ಯಾಕ್ಟೀರಿಯಾದ ಮಿಶ್ರಣ. ಉತ್ತರ ಭಾರತದಲ್ಲಿ ಸೇಬು ಹಣ್ಣಿನ ಹುಳುಗಳ ಮೇಲೆ ಯಶಸ್ವಿಯಾಗಿ ಇದನ್ನ ಬಳಕೆ ಮಾಡಿದ್ದಾರೆ. ಇನ್ನು ಇತರೆ ಸಂಧಿಪದಿಗಳು ಅಂದ್ರೆ ಜೇಡ ಇರ್ಬೋದು, ಜೇರೆ ಇರ್ಬೋದು, ಚೇಳು ಕೂಡ ಕೆಲವೊಂದು ಕೀಟಗಳನ್ನು ಆಶ್ರಯಿಸಿ ಅವನ್ನ ಕೊಂದು ಸ್ವಾಭಾವಿಕವಾಗಿ ನಿಯಂತ್ರಣ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಉಭಯ ಜೀವಿಗಳು ಅಂತ ಕರೀತಾರೆ, ಕಪ್ಪೆ ನೀರಲ್ಲೂ ಮತ್ತೆ ಭೂಮಿ ಮೇಲೆ ಎರಡು ಕಡೆ ವಾಸ ಮಾಡ್ತಕ್ಕಂಥದ್ದು. ನೋಡಿ, ಇದನ್ನೆಲ್ಲ ಉಪಯೋಗ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ಹವಾಯಿ ನಲ್ಲಿ ಬ್ಯೂಪೋ ಮೆರನಸ್ ಅಂತಕ್ಕಂಥ ಒಂದು ಜಾತಿಯ ಕಪ್ಪೆಯನ್ನ ಆಮದು ಮಾಡಿಕೊಂಡು ಕಬ್ಬಿನ ಬೇರುಗಳನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಉರಗ ಅಂದ್ರೆ ಗೊತ್ತಲ್ಲ, ಹಾವು ಮತ್ತೆ ಅಲ್ಲಿ ಜಾತಿ, ಇವುಗಳಲ್ಲಿ ಸಹ ಪೀಡೆ ನಿರ್ವಹಣೆ ಆಗಿರೋದು ಕಂಡಿಡಿದ. ಈಗ ಮನೆಯೊಳಗೆ ಸಾಮಾನ್ಯವಾಗಿ ಅಲ್ಲಿಗಳು ನೋಡಿದಿರ, ಏನು ಸೊಳ್ಳೆಗಳನ್ನ ಹಿಡಿದು ತಿಂತಕ್ಕಂಥದ್ದು, ತಿಂತ ಅದು ನೋಡಿದ್ವಿ. ಆದ್ರೆ ಏನಾಗಿದೆ, ಒಂದು ಪರೀಕ್ಷಾ ರೀತಿಯಲ್ಲಿ ಅವುಗಳ ಸಂಶೋಧನೆ ಆಗಬೇಕಾಗಿದೆ ಅಷ್ಟೇ. ಇನ್ನು ಪಕ್ಷಿಗಳು ಕೂಡ ಬಹಳಷ್ಟು ಉಪಕಾರಿಯಾಗಿ ನಮಗೆ ಕಂಡು ಬಂದಿದೆ. ಕೋಳಿ ಇರ್ಬೋದು, ಬಾತುಕೋಳಿ ಇರ್ಬೋದು, ಹದ್ದು, ಮರಕುಟಿಕ, ಗುಬ್ಬಿ, ಇನ್ನು ಅನೇಕ ಕೀಟಗಳನ್ನ, ಬೆಳೆ ಕೀಟಗಳನ್ನ ವಿಶೇಷವಾಗಿ ನಾಶಪಡಿಸ್ತವೆ. ಉದಾಹರಣೆ ನಮ್ಮ ಹತ್ರ ಇವೆ, ಭತ್ತದ ಉಂಗುರ ಹುಳು ಮತ್ತು ಶೇಂಗಾದಲ್ಲಿ ಎಲೆ ತಿನ್ನತಕ್ಕಂಥ ಹುಳು, ಬಾತುಕೋಳುಗಳನ್ನ ಬಿಟ್ಟುಬಿಟ್ಟು ಹತೋಟಿ ಮಾಡ್ತಾರೆ. ಕಡಲೆಕಾಯಿ ಕೊರಕಗಳಿಗೆ ಕೋಳಿಗಳನ್ನು ಬಿಡ್ತಾರೆ. ಔಡ್ಲ ಎಲೆ ತಿನ್ನ ಹುಳುಗಳಿಗೆ ಪಕ್ಷಿಗಳನ್ನ ಆಕರ್ಷಣೆ ಮಾಡ್ಲಿಕ್ಕಾಗಿ ರೈತರು ಕಂಡುಕೊಂಡಂತ ವಿಧಾನ ಅಂತಂದ್ರೆ, ಕವೈಗೋಲ್ಗಳನ್ನ ನಿಲ್ಲಿಸ್ತಾರೆ ಅಲ್ಲಲ್ಲಿ. ನಮ್ಮ ಕೃಷಿ ಇಲಾಖೆಯ ನಿರ್ದೇಶನದಂತೆ ಮಾಡಿದ್ದಾರೆ ಅವರು ಕೂಡ. ಅಲ್ಲನ್ನ ಕವೈಗೋಲನ್ನು ನಿಲ್ಲಿಸಿ ನೀರಿಗಾಗಿ ಕೆಲವೊಂದು ಬಿಸ್ಲೇರಿ ಬಾಟಲ್ ಅನ್ನ ಇಟ್ಬಿಟ್ಟು ಮಂಡಕ್ಕಿ ಅಥವಾ ಅನ್ನ ಚೆಲ್ಲೋದ್ರ ಮೂಲಕ ಪಕ್ಷಿಗಳನ್ನ ಆಕರ್ಷಣೆ ಮಾಡ್ತಕ್ಕಂಥ ಎಫ್ಎಸ್ನ ತುಂಬನ್ನೇ ಒಂದು ಯಾವ್ದೋ ನ್ಯೂಸ್ ಪೇಪರ್ ನೋಡ್ತಾ ಇದ್ದೆ ನಾನು. ರೈತರಲ್ಲಿ ಕೂಡ ಅದರ ಅರಿವಳಿಕೆ ಇದೆ. ಇನ್ನು ಹಳ್ಳಿಗಳಲ್ಲಿ ಕೆಲವೊಂದು ಹಬ್ಬಗಳಲ್ಲಿ ಹೊಲಸುತ್ತ ಸರ್ಗ ಚೆಲ್ತಾರೆ. ಸರ್ಗ ಅಂದ್ರೆ ಅನ್ನ ನೀರು ಹೊಲಸುತ್ತ ಚೆಲ್ತಕ್ಕಂಥದ್ದು ನಾನು ನೋಡಿದೀನಿ. ಅದರಿಂದ ರೈತರಿಗೆ ಅಷ್ಟೇನು ಯಾಕೆ ಮಾಡ್ತೀವಿ ಅಂದ್ರೆ ಬೆಳೆ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಗೊತ್ತಿರುತ್ತೆ. ಆದ್ರೆ ಹೇಗೆ ಅನುಕೂಲ ಆಗ್ತದೆ ಅಂತ ಹೇಳೋದಾದ್ರೆ, ಈ ಅನ್ನ ಚೆಲ್ದಾಗ ಪಕ್ಷಿಗಳು ಅನ್ನ ಹುಡ್ಕೊಂಡ್ ಬರ್ತವೆ, ಅದ್ರ ಜೊತೆಗೆ ಅಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಹುಳುಗಳನ್ನು ಕೂಡ ಆರಿಸಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದರ ಒಂದು ಅರ್ಥ ಅಂತ ಹೇಳ್ಬೋದು. ಸೊ ಅದು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮನೇ. ಈ ಪರೋಪಜೀವಿಗಳು ಮತ್ತೆ ಪರಭಕ್ಷಕಗಳು ಇವುಗಳ ಬಗ್ಗೆ ತಾವು ಹೇಳಿದ್ರಿ, ಇವು ಯಾವ ಕೀಟಗಳ ಗುಂಪಿಗೆ ಸೇರುತ್ತೆ? ಪರೋಪಜೀವಿಗಳ ಬಗ್ಗೆ ಹೇಳೋದಾದ್ರೆ ಹೈಮೆನಾಪ್ಟೆರಾ ಅಂತಕ್ಕಂತ ಒಂದು ಕುಟುಂಬ ಇದೆ. ಅದರ ನಡಿಯಲ್ಲಿ ಕೆಲವು ಇಕ್ನಿಮೋನಿಡೆ, ಬ್ರೆಕೋನಿಡೆ, ಟ್ರೈಕೋಗ್ರಾಮಟಿಡೆ ಮತ್ತೆ ಸ್ಟೆಪ್ಸಿಪ್ಟೆರಾ, ಇವು ನಾಲ್ಕು ಬಹಳ ಮುಖ್ಯವಾದಂತ ಒಂದು ಕುಟುಂಬ ವರ್ಗದವು. ಇವು ಹೈಮೆನಾಪ್ಟೆರ ಗುಂಪಿಗೆ ಸೇರ್ತಕ್ಕಂಥದ್ದು. ಇವು ಮೊಟ್ಟೆ, ಮರಿ ಮತ್ತು ಕೋಶಗಳನ್ನು ಆಶ್ರಯ ಮಾಡಿ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಬೆಳೆ ಕೀಟಗಳನ್ನು. ಇನ್ನು ಪರಭಕ್ಷಕಗಳ ಬಗ್ಗೆ ಹೇಳೋದಾದ್ರೆ ಹೇನು ಸಿಂಹ, ಸರ್ಗೇನೋಡ ಅಂತ ಕರೀತಾರೆ, ಕ್ರೈಸೋಪಿಡೆ ಗುಂಪಿಗೆ ಸೇರ್ತಕ್ಕಂಥದ್ದು. ಇರುವೆ ಸಿಂಹ, ಮಿರ್ಮೆಲಿ ಯೋಂಟಿಡೆ ಅಂತಕ್ಕಂಥ ಒಂದು ಕುಟುಂಬಕ್ಕೆ ಸೇರ್ತಕ್ಕಂಥದ್ದು. ಗುಲ್ಗಂಜಿ ಹುಳು, ಕಾಕ್ಸಿನೆಲಿಡೆ ಗುಂಪಿಗೆ ಸೇರ್ತಕ್ಕಂಥದ್ದು. ಇವಿಷ್ಟು ಇದಾವೆ, ಮತ್ತು ಇನ್ನು ಅನೇಕವಿವೆ, ಆದರೆ ಇವು ಮುಖ್ಯವಾದಂಥವು. ಇವು ಶಿಕಾರಿಗೆ ಬೇಕಾಗ್ತಕ್ಕಂಥ ಮುಖ್ಯ ಅಂಶಗಳು ಅಂತಂದರೆ ದೇಹ ರಚನಾ ಮಾರ್ಪಾಡುಗಳು. ಇವು ಬಹಳ ವೇಗವಾಗಿ ಓಡ್ತಕ್ಕಂಥದ್ದು, ವೇಗವಾಗಿ ಹಾರಾಡ್ತಕ್ಕಂಥದ್ದು, ಕಣ್ಣು ಬಹಳ ಚುರುಕು, ಬಲಿಷ್ಠವಾದ ದೌಡೆ ಇರತಕ್ಕಂಥದ್ದು, ಕಾಲುಗಳಲ್ಲಿ ಮಾರ್ಪಾಡಾಗಿರ್ತಕ್ಕಂಥ, ಉದಾಹರಣೆಗೆ ಪ್ರಾರ್ಥನಾ ಕೀಟ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರೀತಾರೆ, ಒಂಟೆ ಹುಳು ಅಂತ ಕೂಡ ಕರೀತಾರೆ ಕೆಲವು ಕಡೆ. ಇವುಗಳ ಮುಂಗಾಲುಗಳು ಗರಗಿಸ್ದಂಗೆ ಮುಳುಗಳಿವೆ, ಮುಂಗಾಲದ ಮಧ್ಯ ಮತ್ತು ಎರಡನೇ ಸೆಗ್ಮೆಂಟ್ ಅಲ್ಲಿ. ಅದು ಸುಲಭವಾಗಿ ಕೂತಿದ್ದು ಪ್ರಾರ್ಥನೆ ರೀತಿಯಲ್ಲಿ ಕೂತಿರುತ್ತೆ, ಕೈಯನ್ನ ಜೋಡಿಸ್ಕೊಂಡು ಯಾವಾಗ್ಲೂ. ಬಲಿಗೆ ಕಣ್ಣು ತಪ್ಪಿಸಿ ಕೂತಿರುತ್ತೆ, ಬಲಿ ಹತ್ರ ಬಂದಾಗ ಮುಂಗಾಲುಗಳನ್ನ ಎತ್ತಿಬಿಟ್ಟು ಒಂದೇ ಸಾರಿ ಕ್ಷಣಾರ್ಧದಲ್ಲಿ ಚಾಚಿ ಆ ಹುಳನ್ನ ತಪ್ಪಿಸಿಕೊಳ್ಳದಾಗ ಇಟ್ಕೊಳುತ್ತೆ. ಅದೇ ರೀತಿ ಕ್ರೈಸ್ತಪ ಮರಿಗಳು ಕೂಡ ತಾವು ಕೊಂದಂತ ಮರಿಗಳು ಇದಾವಲ್ಲ, ಅವುಗಳ ಚರ್ಮವನ್ನು ತಮ್ಮ ಮೈ ಮೇಲೆ ಅಂಟಿಸಿಕೊಂಡು ಕಸದಂತೆ ಕಾಣಿಸ್ಕೊಂಡು ಮೋಸ ಮಾಡಿ ಬಲಿ ಕೀಟವನ್ನ ಓಡಿಸಿ ತಿಂತಕ್ಕಂಥದ್ದು. ಈಗೆಲ್ಲ ಇವು ಬೇರೆ ಬೇರೆ ತರಹದ ಗುಂಪಿಗೆ ಸೇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಬೆಳೆಗಳಲ್ಲಿ ಈ ತರದ ಜೈವಿಕ ಹತೋಟಿಯನ್ನ ಅನುಸರಿಸಲಾಗ್ತಾ ಇದೆ? ನಮ್ಮ ಭಾರತ ದೇಶದ ಬಗ್ಗೆ ನೋಡೋದಾದ್ರೆ ಈ ತೆಂಗು, ಅನೇಕ ಇತರ ಬೆಳೆಗಳಿವೆ. ಒಂದೊಂದನಾಗಿ ನೋಡೋದಾದ್ರೆ ನೋಡಿ, ತೆಂಗಿಗೆ ಒಂದು ಮೊಟ್ಟೆ, ಮರಿ, ಕೋಶಗಳನ್ನು ಆಶ್ರಯಿಸಿ ಅವುಗಳನ್ನು ನಿಯಂತ್ರಣ ಮಾಡ್ತಕ್ಕಂತ ಹುಳುಗಳಿವೆ. ಮೊಟ್ಟೆ ಮೇಲೆ ಹೇಳೋದಾದ್ರೆ ಟ್ರೈಕೋಗ್ರಾಮ ಅಂತಕ್ಕಂಥ, ಟ್ರೈಕೋಗ್ರಾಮ ಬಿಸಿಲೇಸ್ ಅಂತಕ್ಕಂಥ ಒಂದು ಕೀಟ ಪರೋಪಜೀವಿ, ಅದು ಬಹಳ ಉಪಯುಕ್ತವಾದಂತಹ ಒಂದು ಕೀಟ ಜೀವಿ. ಅದೇ ರೀತಿ ಬ್ರೆಕಾನ್ ಬ್ರೆವಿಕಾನಿಸ್ ಅಂತಕ್ಕಂಥ ಒಂದು ಹುಳುಗಳ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು. ಟ್ರೈಕೋಸ್ಪಿಲಸ್ ಪಿಪಿವರ ಅಂತಕ್ಕಂಥದ್ದು ಒಂದು ಕೋಶಗಳನ್ನು ಆಶ್ರಯಿಸಿ ಆಹಾರ ಮತ್ತು ಆಸರೆಗೆ ಅದನ್ನ ಉಪಯೋಗ ಮಾಡ್ತವೆ. ಇಂತಹ ಕೀಟಗಳನ್ನ ಅವುಗಳ ಮಹತ್ವವನ್ನ ಅರ್ಥಕೊಂಡು ಪ್ರಯೋಗಾಲಯದಲ್ಲಿ ಅವನ್ನು ಉತ್ಪಾದನೆ ಮಾಡ್ತಾರೆ. ತೆಂಗು ಬೆಳೆಗಾರರಿಗೆ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಅವರಿಗೆ ಕೊಡಮಾಡಿದೆ. ಇನ್ನು ರೈನೋಸಾರಸ್ ದುಂಬಿ ಕೂಡ ಅಷ್ಟೇ, ಒಂದು ತುಂಬಾ ಹಾನಿಕಾರಕ ದುಂಬಿ, ಸುಳಿನಲ್ಲಿ ಇದ್ಕೊಂಡು ಸುಳಿಯನ್ನ ಕೊರೆದು ಸುಳಿಯನ್ನ ಒಣಗಿಸುತ್ತೆ. ಈ ದುಂಬಿ ನಿರ್ವಹಣೆಗೆ ಎರಡು ರೀತಿಯಲ್ಲಿ ಹತೋಟಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮಗಳಿದ್ದಾವೆ. ಒಂದನೇದಾಗಿ ಪ್ರೌಢ ದುಂಬಿಯನ್ನ 5% ಸಕ್ಕರೆ ಮಿಶ್ರಿತ ವೈರಸ್ ದ್ರಾವಣದಲ್ಲಿ 1/2 ಗಂಟೆ ನೆನೆಸಬೇಕು. ಒಂದು ಎರಡನೇದಾಗಿ ಈ ದುಂಬಿಗಳನ್ನ ವೈರಸ್ ಮಿಶ್ರಿತ ಮರದ ಹೊಟ್ಟಿನೊಳಗೆ ಬೆರೆಸಿ 24 ಗಂಟೆ ಇಡಬೇಕು. ನಂತರ ಇಂಥ ದುಂಬಿಗಳನ್ನ ರಾತ್ರಿ ವೇಳೆ ತೆಂಗಿನ ಮರದ ಏನು ಸುಳಿ ರಂಧ್ರಗಳಿರ್ತದೆ, ಅದೇ ಮಾಡಿದಂಥ ರಂಧ್ರಗಳಲ್ಲಿ ಬಿಟ್ಟಾಗ ಈ ರೋಗಗ್ರಸ್ತ ದುಂಬಿಗಳು ಉಳಿದ ದುಂಬಿಗಳಿಗೆ ರೋಗವನ್ನು ಹರಡಿ ಕೀಟವನ್ನ ಕೊಲ್ಲುತ್ತವೆ. ಇದೇ ರೀತಿ ಮೆಟ್ರೈಸಿಯಂ ಅನೈಸೆಫ್ಲಿಯೆ 5×10^11 ಅಂದ್ರೆ 5×10^11 ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬೋದು. ವೈರಾಣುಗಳನ್ನ ದುಂಬಿ ವಾಸ, ದುಂಬಿ ಸಾಮಾನ್ಯವಾಗಿ ಅದರ ಜೀವನ ಚರಿತ್ರವನ್ನು ತಿಪ್ಪೆಗುಂಡಿಗಳಲ್ಲಿ ಮಾಡುತ್ತೆ. ತಿಪ್ಪೆಗುಂಡಿಗಳಲ್ಲಿ ಅಥವಾ ಬಣವೆ ಕೊಳತಿರ್ತಕ್ಕಂಥ ಹುಲ್ಲಿನ ಜಾಗದಲ್ಲಿ ಆ ಗುಂಡಿಗಳಲ್ಲಿ 1 ಘನ ಮೀಟರ್ಗೆ 5×10^11 ವೈರಾಣುಗಳನ್ನ ನಾವು ಬಿಡೋದ್ರ ಮೂಲಕ ಅಲ್ಲಿ ಅಭಿವೃದ್ಧಿ ಹೊಂದೋದನ್ನ ತಪ್ಪಿಸಬಹುದು. ಇನ್ನು ತೆಂಗಿನಂತೆ ಕಬ್ಬಿನಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳಿದೆ. ಕಾಂಡ ಕೊರಕದ ಬಗ್ಗೆ ಹೇಳೋದಾದ್ರೆ ಒಂದು ಟ್ರೈಕೋಗ್ರಾಮ ಮೊಟ್ಟೆ ಪರತಂತ್ರ ಜೀವಿ ಇದೆ. ಈ ಕರ್ನಾಟಕದಲ್ಲಿ ಮಂಡ್ಯ ಭಾಗದಲ್ಲಿ 1980 ನಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವೇಶ್ವರಯ್ಯ ನಾಲೆ ನೀರು ಬಂತು. ರೈತರು ಬಹಳ ಖುಷಿಯಾಗಿ ಕಬ್ಬಿನ ಬೆಳೆಯನ್ನು ಬೆಳೀತಾ ಹೋದ್ರು. ಆಗ ಕಾಂಡ ಕೊರಕದ ಒಂದು ಹಾವಳಿ ತುಂಬಾ ಇತ್ತು. ಕೈಲೋ ಇನ್ಫಿಸ್ ಕ್ಯಾಟಲಸ್ ಅಂತಕ್ಕಂಥ ಒಂದು ವೈಜ್ಞಾನಿಕ ಹೆಸರಿನ ಆ ಕೀಟ ಕಾಂಡವನ್ನು ಕೊರೆಯುತ್ತೆ. 60%-70% ಬೆಳೆ ನಾಶ ಆಗ್ತಾ ಇತ್ತು. ಅದನ್ನ ನಿರ್ವಹಣೆಗೆ ಯಾವುದೇ ಕೀಟನಾಶಕಗಳು ನಮ್ಮ ಸಹಾಯಕ್ಕೆ ಬರಲಿಲ್ಲ. ಅವಾಗ ಏನ್ ಮಾಡಿದ್ರೆ ಅಂದ್ರೆ ಟ್ರೈಕೋಗ್ರಾಮ ಅಂತಕ್ಕಂಥ ಒಂದು ಇದ್ರ ಮೇಲೆ ಅಭ್ಯಾಸ ಮಾಡಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಮೊಟ್ಟೆಗಳ ಮೇಲೆ ಬಂದಾಗ ಮುಂದಿನ ಎಲ್ಲ ಮರಿಗಳು ಬರೋದಿಲ್ಲ, ಯಾವುದೇ ಅಂತ ಬರೋದಿಲ್ಲ. ಹಾಗಾಗಿ ಉತ್ತಮವಾದ ರೀತಿಯಲ್ಲಿ ನಮಗೆ ನಿಯಂತ್ರಣ ಸಾಧ್ಯ ಆಗುತ್ತೆ ಅಂತ ಕಂಡಿಡಿದು ಅವನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಅಕ್ಕಿ ಮೊಟ್ಟೆ ಮೇಲೆ ಅದನ್ನ ಬೆಳೆಸಿ ನಂತರ ರೈತರಿಗೆ ಒಂದು ಚೀಟಿ ಮಾಡ್ತಾರೆ. ತಾಯಿ ತತ್ತರ ಚೀಟಿ ಮಾಡಿ ರೈತರಿಗೆ ಕೊಡ್ತಾರೆ. ಅವನ್ನ ತಗೊಂಡೋಗಿ ಕಬ್ಬಿನ ಗರಿಗೆ ಕಟ್ಟಿದಾಗ ಕರ್ಸೈರ ಚಿಟ್ಟೆ ಇರ್ತಲ್ಲ, ಆ ಚಿಟ್ಟೆಯಲ್ಲಿ ಅದರಿಂದ ಬಂದಂತ ಪ್ರೌಢ ಕೀಟಗಳು ಹೊರಗಡೆ ಬಂದು ಮತ್ತೆ ಏನ್ ಮಾಡ್ತವೆ, ಅವು ಫೀಲ್ಡ್ ಅಲ್ಲಿ ಕ್ಷೇತ್ರದಲ್ಲಿ ಆ ಹುಳುಗಳು ಹುಡ್ಕೊಂಡೋಗಿ ಆ ಮೊಟ್ಟೆ ಮೇಲೆ ಮತ್ತೆ ಮೊಟ್ಟೆ ಇಟ್ಟು ಕ್ಷೇತ್ರದಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು.